ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ರೇಷ್ಮೆ ಕೃಷಿ ಉಪನಿರ್ದೇಶಕರಾದ ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಸಂಧ್ಯಾ ಅವರೇ. ನಮಸ್ಕಾರ. ರೇಷ್ಮೆ ಕೃಷಿಯನ್ನ ನಮ್ಮ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಜನ ರೈತರು ಮಾಡ್ತಾ ಇದ್ದಾರೆ. ಆದರೆ ಈ ರೇಷ್ಮೆ ಕೃಷಿನಲ್ಲಿ ಹೆಚ್ಚು ಪಾಲ್ಗೊಳ್ತಾ ಇರೋರು ಅಂದರೆ ರೈತ ಮಹಿಳೆಯರು. ಅವರು ಈ ರೇಷ್ಮೆ ಕೃಷಿನಲ್ಲಿ ವಿವಿಧ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅವರ ಅನುಕೂಲಕ್ಕಾಗಿ ಇವತ್ತು ರೇಷ್ಮೆ ಇಲಾಖೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ. ತಾವತ್ತು ಈ ರೇಷ್ಮೆ ಕೃಷಿನಲ್ಲಿ ರೈತ ಮಹಿಳೆಯರ ಪಾತ್ರ ಮತ್ತು ರೇಷ್ಮೆ ಇಲಾಖೆ ಅವ್ರಿಗಾಗಿ ಅನುಷ್ಠಾನಗೊಳಿಸ್ತಾ ಇರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಈ ರೇಷ್ಮೆ ಕೃಷಿ ಇತಿಹಾಸದ ಬಗ್ಗೆ ಮತ್ತು ಮಹಿಳೆಯರ ಪಾತ್ರದ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಈಗ ನಿಮಗೆ ಗೊತ್ತಿರೋ ಹಾಗೆ ರೇಷ್ಮೆ ಕೃಷಿ ಮೊದಲು ಒಂದು ನಮ್ಮ ರಾಜ್ಯದಲ್ಲಿ ಉಪಕಸುಬಾಗಿ ಪ್ರಾರಂಭವಾಯಿತು. ಆದರೆ ಈಗ ಅದು ಒಂದು ಮುಖ್ಯ ಕಸುಬಾಗಿ ಪರಿಣಮಿಸಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ರೇಷ್ಮೆ ಕೃಷಿಯಿಂದ ದೊರೀತಾ ಇರುವಂತಹ ಒಂದು ಹೆಚ್ಚಿನ ಆದಾಯ ಅಂತ ಹೇಳ್ಬೋದು. ರೇಷ್ಮೆ ಕೃಷಿಗೆ ನಮ್ಮ ರಾಜ್ಯದಲ್ಲಿ 350 ವರ್ಷಗಳಿಗೂ ಹೆಚ್ಚಿನ ಒಂದು ಇತಿಹಾಸ ಇದೆ. ಮೈಸೂರಿನ ಹುಲಿ ಅಂತ ಕರೀತಾ ಇದ್ದಂತಹ ಟಿಪ್ಪು ಸುಲ್ತಾನ್ ರವರು ಈ ರೇಷ್ಮೆ ಕೃಷಿಯನ್ನ ನಮ್ಮ ರಾಜ್ಯದಲ್ಲಿ ಮೊದಲು ಪ್ರಾರಂಭಿಸಿದ್ರು ಅಂತ ಹೇಳಲಾಗುತ್ತೆ. ಹಾಗೂ ನಮ್ಮ ಒಡೆಯರ ವಂಶದ ಅರಸರು ಕೂಡ ಈ ಒಂದು ರೇಷ್ಮೆ ಕೃಷಿ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟಿದ್ರಿಂದ ನಮ್ಮ ರಾಜ್ಯ ಇವತ್ತು ದೇಶದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ರಾಷ್ಟ್ರದಲ್ಲಿ ಉತ್ಪಾದನೆ ಆಗುತ್ತಿರುವಂತಹ ಒಟ್ಟು ರೇಷ್ಮೆಯಲ್ಲಿ ನಮ್ಮ ರಾಜ್ಯದ ಪಾಲು 45% ಅಂದ್ರೆ ಸಿಂಪಾಲು ನಮ್ಮ ರಾಜ್ಯದಾಗಿದೆ. ಇದು ಮೊದಲ ಸ್ಥಾನದಲ್ಲಿದ್ದು ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷ 68,380 ಮೆಟ್ರಿಕ್ ಟನ್ ರೇಷ್ಮೆ ಗೂಡು ಉತ್ಪಾದನೆಯಾಗಿದೆ. ಹಾಗೂ ಸುಮಾರು 9,500 ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ರೇಷ್ಮೆ ಉತ್ಪಾದನೆ ಆಗಿದೆ. ಇಷ್ಟು ಮಟ್ಟಿಗೆ ನಮ್ಮಲ್ಲಿ ರೇಷ್ಮೆ ಉತ್ಪಾದನೆ ಆಗಿದೆ ಅಂತ ಹೇಳಬಹುದು. ಅಂದ್ರೆ ಸಾಕಷ್ಟು ಇದರಿಂದ ಉದ್ಯೋಗಾವಕಾಶಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಖಂಡಿತ. ನಮ್ಮ ದೇಶದಲ್ಲಿ ನೋಡೋದಾದ್ರೆ ರೇಷ್ಮೆ ಕೃಷಿಯಿಂದ ಸುಮಾರು 60-70 ಲಕ್ಷ ಜನರಿಗೆ ಉದ್ಯೋಗಾವಕಾಶ ದೊರೀತಾ ಇದೆ ಅಂತ ಒಂದು ಅಂದಾಜಿದೆ. ರಾಜ್ಯಲೇ ಹೋಲಿಸಿದ್ರು ಸಹ 12 ಲಕ್ಷ ಕುಟುಂಬಗಳು ಈ ರೇಷ್ಮೆ ಉದ್ಯಮ ಇದ್ರ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ನಾವು ಹೇಳೋದು 1 ಎಕರೆ ರೇಷ್ಮೆ ವರ್ಷವಿಡೀ 11 ಜನರಿಗೆ ಉದ್ಯೋಗಾವಕಾಶವನ್ನ ಸೃಷ್ಟಿಸುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇದು ಗ್ರಾಮೀಣ ಪ್ರದೇಶಗಳ ಒಂದು ಜನರಿಗೆ ಬಹಳ ಒಂದು ವರದಾನವಾದಂತ ಒಂದು ಉದ್ಯಮ. ಮೊದಲು ನಮ್ಮ ರಾಜ್ಯದಲ್ಲಿ ಕೆಲವೇ ಜಿಲ್ಲೆಗಳಿಗೆ ಇದು ಸೀಮಿತವಾಗಿತ್ತು. ಆದ್ರೆ ಈಗ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಹಾಗೂ ಹೆಚ್ಚು ಹೆಚ್ಚು ಜನರು ಇದರಲ್ಲಿ ತೊಡಕೊಳ್ತಾ ಇದ್ದಾರೆ. ಈಗ ಹೇಳಿದ್ರೆ ಸುಮಾರು 1,25,425 ಜನ ರೇಷ್ಮೆ ಕೃಷಿಕರು ಇದ್ದಾರೆ, ಕುಟುಂಬಗಳು. ಇದರಲ್ಲಿ ನಮ್ಗೆ ಬಂದು 13,313 ಜನ ಮಹಿಳೆಯರು. ಅಂದ್ರೆ ಸ್ವಂತವಾಗಿ ಅವರ ಹೆಸರಿನಲ್ಲಿ ಹಿಪ್ನೇಳೆ ತೋಟ ಇದ್ದು ಹುಳು ಸಾಕಾಣಿಕೆ ಮಾಡ್ತಾ ಇರುವಂತವ್ರು. ಇದು 11% ಅಷ್ಟು ಬರುತ್ತೆ. ಈ ರೇಷ್ಮೆ ಕೃಷಿಯಲ್ಲಿ ನಿಮ್ಗೆ ಹೇಳುವಂತಂದ್ರೆ ಮಹಿಳೆಯರೇ ಹೆಚ್ಚು ಮುಖ್ಯ ಪಾತ್ರ ವಹಿಸ್ತಾರೆ. ಅಂದ್ರೆ ರೇಷ್ಮೆ ಹುಳು ಸಾಕಾಣಿಕೆ ಇರ್ಬೋದು, ಹಿಪ್ಪುನೇರಳೆ ಬೇಸಾಯ ಇರ್ಬೋದು, ನೂಲು ಬಿಚ್ಚಾಣಿಕೆ ಇರಬಹುದು, ಇದೆಲ್ಲಾ ಕಾರ್ಯಚಟುವಟಿಕೆಗಳಲ್ಲೂ ಮಹಿಳೆಯರ ಪಾತ್ರ ತುಂಬಾ ಪ್ರಮುಖವಾಗಿದೆ. ಒಂದ್ ಅಂದಾಜಿನ ಪ್ರಕಾರ 60%ಕ್ಕಿಂತ ಹೆಚ್ಚು ಕೆಲಸಗಾರರು, ಕಾರ್ಮಿಕರು ಮಹಿಳೆಯರೇ ಈ ರೇಷ್ಮೆ ಕೃಷಿನಲ್ಲಿ ಅಂತ ಒಂದು ಹೇಳ್ತಾರೆ. ಹಳ್ಳಿಗಳಲ್ಲಿ ಈ ರೇಷ್ಮೆ ಬೆಳೆ ಅನ್ನೋದು ಮಹಿಳೆಯರಿಗೆ ಹೆಚ್ಚಿನ ಒಂದು ಉದ್ಯೋಗಾವಕಾಶ ಕಲ್ಪಿಸಿದೆ. ಕಡಿಮೆ ಖರ್ಚಲ್ಲಿ ಆದಾಯ ಪಡಿಬಹುದು. ಅದಲ್ಲದೆ ಪ್ರತಿ ತಿಂಗಳು ಸಹ ಈ ಹುಳು ಸಾಕಾಣಿಕೆಯಿಂದ ಅವರು ಮಾಸಿಕ ಆದಾಯವನ್ನು ಪಡಿಬಹುದು. ಈಗ ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ 1 ಎಕರೆ ಹಿಪ್ಪನೇರಳೆ ತೋಟ ಇದ್ರೆ ಅದನ್ನ 2 ಭಾಗಗಳಾಗಿ ವಿಂಗಡಿಸಿಕೊಂಡು 1/2 ಎಕರೆನಲ್ಲಿ ಈ ಸರಿ ಚಾಕಿ ಕಟ್ಟಿ ಈ ಒಂದು ಹುಳು ಸಾಕಾಣಿಕೆ ಬೆಳೆ ತಗೊಂಡು ಮತ್ತೆ ಮುಂದಿನ ತಿಂಗಳು ಇನ್ನೊಂದು 1/2 ಎಕರೆನಲ್ಲಿ ಬಂದಂತ ಸೊಪ್ಪಿನಲ್ಲಿ ಹುಳು ಸಾಕಾಣಿಕೆ ಮಾಡ್ತಾರೆ. ನಿರಂತರವಾದ ಆದಾಯವನ್ನ ಪಡೆಯಬಲ್ಲ ಒಂದು ಅವಕಾಶವನ್ನ ಇದು ಉದ್ಯಮ ಕಲ್ಪಿಸಿಕೊಟ್ಟಿದೆ. ಇದರಿಂದ ಏನಾಗುತ್ತೆ, ಅವರ ಒಂದು ಆರ್ಥಿಕ ಮಟ್ಟ, ಸಾಮಾಜಿಕ ಮಟ್ಟ ಎಲ್ಲ ಸುಧಾರಣೆಯಾಗಿ ಒಂದು ಸ್ವಾವಲಂಬಿತನ ಅಂತ ನಾವೇನ್ ಹೇಳಿ ಅದು ಆಗುತ್ತೆ. ಮತ್ತೆ ಗ್ರಾಮೀಣ ಪ್ರದೇಶದಿಂದ ನಗರಗಳಿಗೆ ವಲಸೆ ಮಾಡೋದನ್ನ ಸಹ ಇದು ತಪ್ಪಿಸೋದಕ್ಕೆ ನಮ್ಮ ರೇಷ್ಮೆ ಕೃಷಿ ಸಹಾಯ ಆಗಿದೆ. ಅಂದ್ರೆ 13,313 ಜನ ಮಹಿಳಾ ಬೆಳೆಗಾರರಿದ್ದಾರೆ ಅಂತ ತಾವು ಹೇಳಿದ್ರಿ. ಉಳಿದ ಒಂದು ರೇಷ್ಮೆ ಬೆಳೆಗಾರರ ಒಂದು ಈ ಒಂದು ರೇಷ್ಮೆ ಕೃಷಿಯಲ್ಲೂ ಕೂಡ ಮಹಿಳಾ ಪಾತ್ರ ಬಹಳ ಹಿರಿದಾದದ್ದು ಅಂತಾನೆ ನಾನು ಹೇಳ್ಬೋದು. ಹೌದು, ಯಾಕೆಂದ್ರೆ ಒಬ್ಬ ಪುರುಷ ಅವರು ಚಾಕಿ ತರದು ಹೊರತುಪಡಿಸಿ ಗೂಡು ಮಾರುಕಟ್ಟೆಗೆ ಮಾರಾಟಕ್ಕೆ ತಗೊಂಡು ಹೋಗೋದು ಹೊರತುಪಡಿಸಿ ಉಳಿದ ಎಲ್ಲಾ ಚಟುವಟಿಕೆಗಳನ್ನು ಮನೆಯಲ್ಲಿರುವಂತಹ ಮಹಿಳೆಯರೇ ನೋಡ್ಕೊಳ್ತಾರೆ. ಒಂದು ಹುಳುಗೆ ಸೊಪ್ಪು ಹಾಕೋದಿರಬಹುದು, ಅದರದ್ದು ಕಸ ತೆಗೆಯೋದಿರಬಹುದು, ಮತ್ತೆ ಅದರದ್ದು ಯಾವುದೇ ರೋಗಗಳು ಬರದಂತೆ ಮುನ್ನೆಚ್ಚರಿಕೆ ಮಗಳು ತಗೊಳ್ಳೋದಿರ್ಬೋದು, ಇದೆಲ್ಲದರಲ್ಲೂ ಮಹಿಳೆಯರ ಪಾತ್ರ ಪ್ರಮುಖವಾಗಿನೇ ಇರುತ್ತೆ. ಇದಲ್ಲದೆ ನಾ ಹೇಳೋದು ಅಂತಂದ್ರೆ, ಈಗ ಅವರು ಬೇರೆ ರೇಷ್ಮೆ ಉದ್ಯಮ ಅಂತ ಏನಿದೆ, ನೂಲು ಬಿಚ್ಚಾಣಿಕೆ ನಂತರದ ಚಟುವಟಿಕೆಗಳು, ಬಣ್ಣ ಹಾಕೋದಿರ್ಬೋದು, ಹುರಿ ಮಾಡೋದಿರ್ಬಹುದು, ನೇಯ್ಗೆ ಇರ್ಬೋದು, ವಸ್ತ್ರ ವಿನ್ಯಾಸ, ಪ್ರಿಂಟಿಂಗ್ ಅಂತ ಏನ್ ಹೇಳ್ತೀವಿ, ಆಮೇಲೆ ಈ ರೇಷ್ಮೆ ವಸ್ತ್ರಗಳ ಮಾರಾಟ, ಮತ್ತೆ ಈಚೆ ಕೊರದ ಗೂಡುಗಳಿಂದ ಕರಕುಶಲ ವಸ್ತುಗಳನ್ನ ಸಹ ಈಗ ಹೆಚ್ಚೆಚ್ಚು ಮಹಿಳೆಯರು ತಯಾರಿಸ್ತಾ ಇದ್ದಾರೆ. ಈ ರೀತಿಯ ಎಲ್ಲಾ ಚಟುವಟಿಕೆಗಳಲ್ಲೂ ಸಹ ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ. ಅದರಿಂದ ಒಂದು ರೇಷ್ಮೆ ಉದ್ಯಮದಿಂದ ಮಹಿಳೆ ಹೆಚ್ಚಿನ ಉದ್ಯೋಗಾವಕಾಶ ಸಿಕ್ಕಿದೆ, ಅವರ ಒಂದು ಆರ್ಥಿಕ ಸಬಲೀಕರಣಕ್ಕೂ ಸಹ ಇದು ಸಾಧನ ಆಗಿದೆ ಅಂತ ಹೇಳಬಯಸ್ತೀನಿ. ಈಗ ಬೇರೆ ಕೃತಕವಾದಂತ ನೂಲುಗಳಿಗೆ ಹೋಲಿಸಿದ್ರೆ ರೇಷ್ಮೆ ನೂಲು ಹೇಗೆ ವಿಭಿನ್ನವಾಗಿರುತ್ತೆ, ಇದರ ವೈಶಿಷ್ಟ್ಯತೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈಗ ನಿಮ್ಗೆ ತಿಳಿದಿರೋ ಹಾಗೆ ಕೃತಕ ನೂಲುಗಳು ಸಾಕಷ್ಟು ಬಂದಿವೆ. ಅಂದ್ರೆ ಮಾನವ ನಿರ್ಮಿತದ ಪಾಲಿಯೆಸ್ಟರು, ನೈಲಾನು, ರಯಾನು ಇತ್ಯಾದಿ ಎಷ್ಟೇ ವಸ್ತ್ರಗಳು ಬಂದ್ರು ರೇಷ್ಮೆ ವಸ್ತ್ರಕ್ಕೆ ಇರುವಂತಹ ಪ್ರಾಮುಖ್ಯತೆ ಹಾಗೂ ಅದರ ಒಂದು ಇಂಪಾರ್ಟೆನ್ಸ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗಿಲ್ಲ, ಇಂದಿಗೂ ಕಡಿಮೆ ಆಗಿಲ್ಲ ಎಷ್ಟೇ ನೂಲುಗಳು ಇದ್ರು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ರೇಷ್ಮೆಗೆ ಇರುವಂತಹ ವಿಶಿಷ್ಟವಾದ ಗುಣಗಳು, ಅಂದ್ರೆ ಅದರ ದೃಢತೆ ಇರಬಹುದು, ಲಾವಣ್ಯ ಇರಬಹುದು, ಮೃದುತ್ವ ಇರಬಹುದು, ಒಂದು ನೈಸರ್ಗಿಕವಾದಂತಹ ಹೊಳಪು, ಅದಕ್ಕೆ ಆದಂತ ಒಂದು ಹೊಳಪು. ನೀವು 100 ಬಟ್ಟೆಗಳಲ್ಲೂ ರೇಷ್ಮೆ ವಸ್ತ್ರವನ್ನ ಕಂಡುಹಿಡಿಬಹುದು, ಗುರುತಿಸಬಹುದು, ಸುಲಭವಾಗಿ ಗುರುತಿಸಬಹುದು. ಇದಕ್ಕೆ ಬೇರೆ ಯಾವುದು ಸಾಟಿನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ದೆ ರೇಷ್ಮೆಗೆ ತೇವಾಂಶವನ್ನ ಹೀರ್ಕೊಳ್ಳುವಂತ ಒಂದು ಗುಣ ಇದೆ, ಮತ್ತೆ ಎಲ್ಲಾ ಬಣ್ಣಗಳಿಗೂ ಹೊಂದ್ಕೊಳ್ಳುತ್ತೆ, ಅಂದ್ರೆ ಬೇರೆ ಬೇರೆ ಐಸ್ಗೆ ಅದು ಸ್ಪಂದಿಸುತ್ತೆ. ಇದಲ್ದೆ ಎಲ್ಲಾ ಋತುಮಾನಕ್ಕೂ ಅದು ಹಿತಕರವಾದ ಉಡುಪು, ಅಂದ್ರೆ ನಿಮ್ಗೆ ಚಳಿಗಾಲಕ್ಕೆ ಅದನ್ನ ಉಟ್ಟರೆ ಬೆಚ್ಚಗಿರುತ್ತೆ, ಮತ್ತೆ ಸೆಕೆಗಾಲಕ್ಕೆ ಸಹ ಅದು ಸೂಕ್ತವಾದ ಉಡುಪಾಗಿರುತ್ತೆ. ಈ ರೀತಿಯ ಎಲ್ಲಾ ಗುಣಗಳಿಂದ ನಾವು ರೇಷ್ಮೆಯನ್ನ ಜವಳಿ ಜಗತ್ತಿನ ರಾಣಿ ಅಂತ ಕರಿತೀವಿ. ಕ್ವೀನ್ ಆಫ್ ಟೆಕ್ಸ್ಟೈಲ್ಸ್ ಅಂತ ಅದನ್ನ ಪ್ರಖ್ಯಾತಿ ಹೊಂದಿದೆ. ಈ ರೇಷ್ಮೆ ನೂಲಿನಿಂದ ವಿವಿಧ ವಸ್ತ್ರವನ್ನ ತಯಾರಿಸ್ತೀವಿ, ಅಂದ್ರೆ ಸೀರೆಗಳು ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು, ಪಂಚೆಗಳು ಅಥವಾ ದೋತಿಗಳು ಅಂತ ಹೇಳ್ತೀವಿ, ಶಲ್ಯಗಳಿರಬಹುದು, ಸಿದ್ಧ ಉಡುಗಳಿರಬಹುದು, ಸ್ಕಾರ್ಫ್ಸ್, ಕಾರ್ಪೆಟ್ಗಳು, ಮತ್ತೆ ಫರ್ನಿಶಿಂಗ್ ಇತ್ಯಾದಿ ಅನೇಕ ಬಗೆಯ ವಿವಿಧ ವಸ್ತ್ರಗಳನ್ನ ನಮ್ಮ ನೇಕಾರರು ತಯಾರಿಸ್ತಾರೆ. ಆದ್ರೆ ಈ ಸಭೆ ಸಂಭ್ರಮಗಳಲ್ಲಿ ಭಾರತೀಯರಿಗೆ ರೇಷ್ಮೆ ವಸ್ತ್ರ ಉಟ್ಟರೇನೆ ಒಂದು ಸಮಾಧಾನ, ಒಂದು ಅದು ಹೆಚ್ಚಿನ ಒಂದು ವೈಶಿಷ್ಟ್ಯತೆ ಇದೆ. ಪೂಜೆಗಳಿಗೆ ಮತ್ತೆ ಮದುವೆಗಳಿಗೆ ಇದಕ್ಕೆ ಎಲ್ಲದಕ್ಕೂ ರೇಷ್ಮೆ ವಸ್ತ್ರ ಬಹಳ ಒಂದು ಶುಭದಾಯಕ ಅಂತ ನಾವು ಪರಿಗಣಿಸ್ತೀವಿ. ಮಹಿಳೆಯರೇ ಮುಖ್ಯ ಗ್ರಾಹಕರಾಗಿರೋದ್ರಿಂದ ಈ ರೇಷ್ಮೆ ಕೃಷಿ ಅಭಿವೃದ್ಧಿಗೆ ಮತ್ತೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಹಾಗೂ ವಿದೇಶಗಳಲ್ಲಿ ಎಲ್ಲಾ ಒಂದು ರೀತಿಯ ಒಂದು ವಿದೇಶಿ ವಿನಿಮಯನ ಗಳಿಸೋದಕ್ಕೆ ಕೂಡ ರೇಷ್ಮೆ ಕೃಷಿ ಸಹಾಯ ಆಗಿದೆ. ಇದಕ್ಕೆಲ್ಲದಕ್ಕೂ ಮಹಿಳೆಯರೇ ಮೂಲ ಕಾರಣ ಅನ್ನೋದ್ರೇ ತಪ್ಪಾಗಲ್ಲ. ಅಂದ್ರೆ ನಮ್ಮ ಜವಳಿ ಕ್ಷೇತ್ರಕ್ಕೆ ಇದರ ಒಂದು ಕೊಡುಗೆ ಅಪಾರ ಅಂತಾನೆ ಹೇಳ್ಬಹುದು. ಹೌದು, ರಾಜ್ಯದಲ್ಲಿ ನಮ್ಮ ಕಚ್ಚಾ ರೇಷ್ಮೆಗೂಡು ಮತ್ತೆ ರೇಷ್ಮೆ ವಹಿವಾಟಿನ ಒಂದು ಅಂದಾಜು 5,000 ಕೋಟಿ ಆಗಿದ್ರೆ, ಜವಳಿ ಕ್ಷೇತ್ರದಲ್ಲಿ 25,000 ಕೋಟಿಗೂ ಹೆಚ್ಚಿನ ಒಂದು ಬಂಡವಾಳವನ್ನ ಈ ವ್ಯಾಪಾರ ವಹಿವಾಟು ಹೊಂದಿದೆ ಅನ್ನೋದು ಒಂದು ಅಂಕಿಅಂಶದ ಕಂಡುಬಂದಿದೆ. ಈಗ ಮುಖ್ಯವಾಗಿ ನಾವು ಹಿಪ್ಪುನೇರಳೆ ಬೇಸಾಯಕ್ಕೆ ಬಂದ್ರೆ ನಮ್ಮ ರೈತ ಮಹಿಳೆಯರು ಯಾವ್ಯಾವ ಕೆಲಸಗಳನ್ನ ಹೆಚ್ಚಾಗಿ ನಿರ್ವಹಿಸ್ತಾರೆ, ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತೀರಿ? ಮಹಿಳೆಯರು ನಾ ಹೇಳಿದ ಹಾಗೆ ಎಲ್ಲಾ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ತಾರೆ, ಆಕೆ ಒಳಗೊಳ್ಳದೆ ಇರುವಂತಹ ಕ್ಷೇತ್ರನೇ ಇಲ್ಲ ಅಂತ ಹೇಳಬಹುದು. ರೇಷ್ಮೆ ಕೃಷಿನಲ್ಲಿ ಹಿಪ್ಪನೇರಳೆ ಬೇಸಾಯ ಅನ್ನೋ ಮೊದಲ ಒಂದು ಹಂತ. ಈ ಹಿಪ್ಪನೇರಳೆ ತೋಟ ಪ್ರಾರಂಭಿಸೋದಕ್ಕೆ ಭೂಮಿ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಸಸಿ ಮಡಿಗಳನ್ನ ಬೆಳೆಸ್ತಾರೆ, ಸಸಿ ಮಡಿಗಳ ಸಿದ್ಧತೆ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಹಿಪ್ಪನೇರಳೆ ನರ್ಸರಿ ಬೆಳೆಸೋದಿರಬಹುದು. ಆ ನರ್ಸರಿಯಿಂದ ಬೆಳೆದಂತ ಅಂದ್ರೆ 3-4 ತಿಂಗಳ ಅವಧಿಯ ಸಸಿಗಳನ್ನ ಅದನ್ನ ಮತ್ತೆ ಮರುನಾಟಿಯನ್ನ ಇದರಲ್ಲಿ ತೋಟದಲ್ಲಿ ಮಾಡ್ತೀವಿ. ಇದನ್ನ ಮಾಡುವಂತ ಕೆಲಸದಲ್ಲಿ ಕಳೆ ತೆಗೆಯೋದ್ರಲ್ಲಿ ಗೊಬ್ಬರ ಹಾಕೋದು, ನೀರ್ ಹಾಯಿಸೋದು, ಎಲ್ಲಾ ಕೆಲಸಗಳಲ್ಲೂ ಸಹ ಮಹಿಳೆಯರು ಕೆಲಸವನ್ನ ಪಾಲ್ಗೊಳ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ವೈವಿಧ್ಯಮಯವಾದ ಒಂದು ಈ ಚಟುವಟಿಕೆಗಳಲ್ಲಿ ಹಿಪ್ಪನೇರಳೆ ಬೇಸಾಯದಲ್ಲಿ ಅವರು ತೊಡಕೊಳ್ತಾರೆ. ಹೌದು, ಇದಕ್ಕೆ ಇಲಾಖೆ ಸಹ ಅನೇಕ ಒಂದು ಪ್ರೋತ್ಸಾಹಧನ ಸಹಾಯಧನಗಳನ್ನು ತಾ ಇದೆ. ಹೊಸ ತಳಿ ಹಿಪ್ಪನೇರಳೆ ನಾಟಿ ಅಂದ್ರೆ ಅಧಿಕ ಇಳುವರಿಯನ್ನು ಕೊಡುವಂತಹ ಹಿಪ್ಪನೇರಳೆ ತಳಿಗಳೇನಿದೆ ಅವುಗಳನ್ನ ನಾಟಿ ಮಾಡೋದಿಕ್ಕೆ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡ್ತಾ ಇದೀವಿ. ನರ್ಸರಿ ಬೆಳೆಸೋದಿಕ್ಕೂ ಸಹಾಯಧನ ಇದೆ. ಹಿಪ್ಪನೇರಳೆ ಸೊಪ್ಪಿನ ಗುಣಮಟ್ಟ ಹೆಚ್ಚಿಸೋದಿಕ್ಕೆ ಟ್ರೆಂಚಿಂಗ್ ಮತ್ತೆ ಮಲ್ಚಿಂಗ್ ಅಂತ ಅದನ್ನ ಸಹ ಮಾಡೋದಿಕ್ಕೆ, ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಿಕ್ಕೆ ಜೈವಿಕ ಗೊಬ್ಬರ ಕೊಡೋದಿಕ್ಕೆ, ನೀರಿನ ಬಳಕೆಗೆ ಈಗ ಎಲ್ಲ ಕಡೆ ನೀರಿಗೆ ತುಂಬಾ ಒಂದು ಅಭಾವ ಸೃಷ್ಟಿಯಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಸಹ ಅದನ್ನ ನೀರಿನ ಒಂದು ನಮ್ದೇನು ಲಭ್ಯವಿರುವಂತಹ ನೀರಿನ ಪ್ರಮಾಣ ಇದೆ ಅದನ್ನ ಕಾಪಾಡಿಕೊಳ್ಳೋದು ಸಹ ಮತ್ತೆ ಸೂಕ್ತ ಬಳಕೆ ಮಾಡಿಕೊಳ್ಳೋದು ಸಹ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಇದರ ಹಿನ್ನೆಲೆಯಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸೋದಿಕ್ಕೆ ನಮ್ಮ ಇಲಾಖೆಯಿಂದ ಶೇಕಡ 90% ಸಹಾಯಧನವನ್ನ ನೀಡ್ತಾ ಇದೀವಿ. ಇದಲ್ಲದೆ ಈಗ ಅತ್ಯಂತ ಜನಪ್ರಿಯ ಆಗ್ತಾ ಇರೋದು ಅಂದ್ರೆ ಹಿಪ್ಪನೇರಳೆ ಮರ ಕೃಷಿ, ಮರಕಡ್ಡಿ ಅಂತ ನಾವ್ ಏನ್ ಹೇಳ್ತೀವಿ, ಇದನ್ನ ಬೆಳೆಸುವಂತದ್ದು. ನೀರಿನ ಅಭಾವ ಇರೋದ್ರಿಂದ ಇದು ಒಂದು ವರದಾನ ರೈತರಿಗೆ. ಸೊ ಈಗ ಏನಾಗುತ್ತೆ, ಕಡಿಮೆ ಒಂದು ಅಂತರದಲ್ಲಿ ಬೆಳೆಸೋದು ಬದಲಾಗಿ ಹೆಚ್ಚಿನ ಅಂತರ ಕೊಟ್ಟುಬಿಟ್ಟು ಹಿಪ್ಪನೇರಳೆಯನ್ನ ಒಂದು ಸಣ್ಣ ಮರದ ಆಕಾರದಲ್ಲಿ ಬಿಸಿ ಅದರಿಂದ ನಾವು ಸೊಪ್ಪನ ರೆಂಬೆಗಳನ್ನ ಕಟಾವು ಮಾಡಿಕೊಂಡು ಹುಳು ಸಾಕಾಣಿಕೆ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮ ಕೂಡ ಜನಪ್ರಿಯವಾಗ್ತಾ ಇದೆ, ಇದಕ್ಕೂ ಕೂಡ ಸಹಾಯ ಸೌಲಭ್ಯ ಉಂಟು. ಈ ರೀತಿ ಅನೇಕ ಇಲಾಖೆಯ ಕಾರ್ಯಕ್ರಮಗಳಡಿ ನಾವು ಸಹಾಯಧನ ಕೊಡ್ತಾ ಇದೀವಿ. ಅರ್ಹ ಮಹಿಳೆಯರು ನಮ್ಮ ತಾಂತ್ರಿಕ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಿ ಇಲಾಖೆ ಮೂಲಕ ಈ ಸೌಲಭ್ಯವನ್ನ ಪಡ್ಕೊಳ್ಬಹುದು. ರೇಷ್ಮೆ ಕೃಷಿಯ ಎರಡನೇ ಹಂತ ಅಂದ್ರೆ ಈ ರೇಷ್ಮೆ ಹುಳು ಸಾಕಾಣಿಕೆ. ಇದರಲ್ಲಿ ನಮ್ಮ ಮಹಿಳೆಯರು ಯಾವ ರೀತಿಯ ಪಾತ್ರವನ್ನು ವಹಿಸ್ತಾರೆ, ಇದಕ್ಕೆ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ? ನಮ್ಮ ಇಲಾಖೆ ಮೊದಲಿಂದಲೂ ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರು ಹೆಚ್ಚು ಹೆಚ್ಚು ತೊಡಗಿಕೊಳ್ಳೋದನ್ನ ಉತ್ತೇಜಿಸ್ತಾ ಬಂದಿದೆ. ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮಹಿಳಾ ಫಲಾನುಭವಿಗಳಿಗೆ ಆದ್ಯತೆ ನೀಡಬೇಕು ಅಂತ ನಾವು ಹೇಳ್ತೀವಿ. ಅದಾದ್ರೆ ಈಗ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸೂಚನೆ ಅನುಸಾರ ಅದರದ್ದು ಒಂದು ನೀತಿ ಏನಿದೆ ಅದರ ಪ್ರಕಾರ ಎಲ್ಲಾ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಲ್ಲಿ ಮೂರನೇ ಒಂದು ಭಾಗ ಅಂದ್ರೆ ಶೇಕಡ 33% ಮಹಿಳೆಯರಿಗೆ ಮೀಸಲಿಡಬೇಕು ಅಂತ ಆದೇಶ ಕೂಡ ಇದೆ. ಈಗ ಇಲಾಖೆ ತೆಗೆದುಕೊಂಡಿರೋ ಕ್ರಮಗಳು ಅಂತ ಅಂದ್ರೆ ರೇಷ್ಮೆ ಕೃಷಿಕರ ಪಾಸ್ ಪುಸ್ತಕಗಳಲ್ಲಿ ಮಹಿಳೆಯರ ಹೆಸರನ್ನ ನಮೂದಿಸಲಾಗ್ತಿದೆ. ಅಂದ್ರೆ ಈಗ ಪುರುಷ ಇವರು ಇತ್ತು ಅಂತಂದ್ರೆ ಬೆಳೆಗಾರರು ಅವರ ತಾಯಿ ಹೆಸರು ಅಥವಾ ಮದುವೆ ಆಗಿದ್ರೆ ಪತ್ನಿಯ ಹೆಸರನ್ನ ಹೆಂಡತಿ ಹೆಸರನ್ನ ಪಾಸ್ಬುಕ್ ಅಲ್ಲಿ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಅವರು ಕೂಡ ರೇಷ್ಮೆ ಮಾರುಕಟ್ಟೆಗೆ ಹೋಗಿ ಗೂಡು ಮಾರಾಟದಲ್ಲಿ ಭಾಗವಹಿಸಬಹುದು, ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ಮತ್ತೆ ಈ ಹುಳುಗಳಿಗೆ ಸೊಪ್ಪು ನೀಡೋದು, ಕಸ ತೆಗೆಯೋದು, ಹಣ್ಣು ಹುಳುಗಳನ್ನ ಆರಿಸಿ ಚಂದ್ರಿಕೆಗೆ ಬಿಡೋದು, ಗೂ ಬಿಡಿಸೋದು, ಎಲ್ಲ ಕೆಲಸಗಳಲ್ಲೂ ಸಹ ಮಹಿಳೆಯರೇ ಪಾಲ್ಗೊಳ್ತಾ ಇದ್ದಾರೆ. ನಾನಾಗ್ಲೇ ಹೇಳಿದಾಗೆ ರೇಷ್ಮೆ ಗೂಡು ಮಾರುಕಟ್ಟೆಗಳಿಗೆ ಮಹಿಳೆಯರು ಗೂಡು ಮಾರಾಟ ಮಾಡೋದಿಕ್ಕೆ ಬಂದ್ರೆ ಅವರಿಗೆ ಒಂದು ಆದ್ಯತೆ ಕೊಟ್ಬಿಟ್ಟು ಶೀಘ್ರವಾಗಿ ಹಣ ಪಾವತಿ ಆಗೋ ರೀತಿ ಒಂದು ವ್ಯವಸ್ಥೆ ಇದೆ. ಅದಲ್ಲದೆ ರೇಷ್ಮೆ ಅಭಿವೃದ್ಧಿ ಯೋಜನೆ ಇರ್ಬೋದು, ನೂತನ ಕರ್ತೃತ್ವ ಶಕ್ತಿ ಮತ್ತೆ ಭಾಗಿದಾರರಿಗೆ ಸವಲತ್ತು ಯೋಜನೆ ಇರ್ಬೋದು, ಮತ್ತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಆಗ್ಲೇ ನಾನು ಹೇಳಿದೆ ಹನಿ ನೀರಾವರಿ ಪದ್ಧತಿಗೆ ಶೇಕಡ 90% ಸಹಾಯಧನ ಅಂತ, ಈ ತರ ಯೋಜನೆಗಳು, ವಿಶೇಷ ಘಟಕ ಯೋಜನೆಗಳು, ಗಿರಿಜನ ಉಪಯೋಜನೆ, ಈ ಎಲ್ಲಾ ಯೋಜನೆಗಳಲ್ಲೂ ಸಹ ಮಹಿಳಾ ರೇಷ್ಮೆ ಬೆಳೆಗಾರರಿಗೆ, ಮಹಿಳಾ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ, ರೇಷ್ಮೆ ಮೊಟ್ಟೆ ತಯಾರಿಕರಿಗೆ, ಚಾಕಿ ಕೇಂದ್ರದ ಮಾಲೀಕರಿಗೆ ಎಲ್ಲರಿಗೂ ಸಹ ನಾವು ವಿಶೇಷವಾದ ಸೌಲಭ್ಯಗಳನ್ನು ಒದಗಿಸ್ತಾ ಇದೀವಿ. ಅಂದ್ರೆ ಮತ್ತೆ ಈ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದಕ್ಕೆ ನಾವು ಪ್ರತ್ಯೇಕವಾದ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡ್ಕೋಬೇಕಾಗತ್ತೆ, ಅದಕ್ಕೂ ಕೂಡ ಇಲ್ಲಿ ಸಹಾಯ ಸಿಕ್ಕೇ ಸಿಗುತ್ತೆ. ಹೌದು ಹೌದು, ಪ್ರತ್ಯೇಕ ಹುಳು ಸಾಕಾಣಿಕೆ ಮನೆಯಿಂದ ಏನಾಗುತ್ತೆ, ನಾವು ಈ ರೋಗಗಳನ್ನ ಬರದಂತೆ ತಡೆಗಟ್ಟೋದಕ್ಕೆ ಸೋಂಕು ನಿವಾರಣೆಯನ್ನ ಯಶಸ್ವಿಯಾಗಿ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಸೂಕ್ತವಾದ ವಾತಾವರಣ, ಹುಳು ಸಾಕಾಣಿಕೆಗೆ ಬೇಕಾದಂತ ಅಗತ್ಯವಾದ ತೇವಾಂಶ ಮತ್ತೆ ಶೈತ್ಯಾಂಶವನ್ನು ಉಷ್ಣಾಂಶವನ್ನ ಕಾಪಾಡಿಕೊಳ್ಳೋದಿಕ್ಕೂ ಸಹಾಯ ಆಗುತ್ತೆ. ಹೀಗಿರೋದ್ರಿಂದ ನಾವು ರೇಷ್ಮೆ ಹುಳು ಸಾಕಾಣಿಕೆಗೆ ಪ್ರತ್ಯೇಕವಾದ ಮನೆ ನಿರ್ಮಾಣಕ್ಕೆ ಅಂದ್ರೆ ಅದರ ವಿಸ್ತೀರ್ಣಕ್ಕೆ ತಕ್ಕಂತೆ 600 ಇರಬಹುದು, 1000 ಚದರಡಿ ಇರಬಹುದು, ಈ ರೀತಿ ವಿವಿಧ ಅಳತೆನಲ್ಲಿ ಅವ್ರು ಏನ್ ನಿರ್ಮಿಸ್ಕೋತಾ ಇದ್ದಾರೆ ರೇಷ್ಮೆ ಬೆಳೆಗಾರರು, ಅವರಿಗೆ ಸಹಾಯಧನವನ್ನು ಒದಗಿಸ್ತಾ ಇದೀವಿ. ಅದಲ್ಲದೆ ಹುಳು ಸಾಕಾಣಿಕೆ ಸಲಕರಣೆಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ರೆಂಬೆ ಪದ್ಧತಿ ಸ್ಟ್ಯಾಂಡ್ಗಳಿರಬಹುದು, ಸ್ಪ್ರೇಯರ್ಸ್ ಇರಬಹುದು, ಮತ್ತೆ ಇನ್ನಿತರ ಸಲಕರಣೆಗಳಿರಬಹುದು, ಅದಕ್ಕೂ ಕೂಡ ನಾವು ಸಹಾಯಧನವನ್ನು ಕೊಡ್ತಾ ಇದೀವಿ. ಅದಲ್ಲದೆ ನಿಮ್ಗೆ ಆ ಹಣ್ಣು ಹುಳುಗಳ ನಿರ್ವಹಣೆ ಬಹಳ ಪ್ರಾಮುಖ್ಯತೆ ಆಗುತ್ತೆ. ಒಂದು ಸಾರಿ ಹಣ್ಣು ಆದ್ಮೇಲೆ ಹುಳ, ನಾವು ಶೈತ್ಯಾಂಶ ಮತ್ತೆ ಉಷ್ಣಾಂಶವನ್ನ ಕಾಪಾಡ್ಕೋಬೇಕು. ಅದಕ್ಕೆ ಪ್ರತ್ಯೇಕವಾದ ಮನೆಗಳನ್ನ ಅಥವಾ ಶೆಡ್ಗಳನ್ನ ನಿರ್ಮಿಸಿದ್ರೆ ಅದು ಸೂಕ್ತವಾಗಿ ನಿರ್ವಹಿಸಬಹುದು. ಅದಕ್ಕೂ ಸಹ ಮೌಂಟಿಂಗ್ ಹಾಲ್ ಅಂತೀವಿ, ಅದಕ್ಕೂ ಸಹಾಯಧನದ ವ್ಯವಸ್ಥೆ ಇದೆ. ಗೂಡು ಕಟ್ಟಿಸುವಂತ ಮನೆ, ಗೂಡು ಕಟ್ಟಿಸುವಂತ ಮನೆ ಅಂದ್ರೆ ಚಂದ್ರಿಕೆಗಳನ್ನ ಇಡುವಂತಹ ಮನೆ ಅಂತಾನು ಕರಿತೀವಿ ನಾವು ಅದನ್ನ. ಸ್ವಂತ ಹಿಪ್ಪನೇರಳೆ ತೋಟ ಯಾರಿಗಿರುತ್ತೋ ಅಂತ ಮಹಿಳೆಯರು ಮತ್ತೆ ಹುಳು ಸಾಕಾಣಿಕೆ ಆಯ್ಕೆ ಮಾಡ್ತಾ ಇರೋರು ಈ ಎಲ್ಲಾ ಯೋಜನೆಗಳ ಸಭ್ಯವನ್ನ ತಾಂತ್ರಿಕ ಸೇವಾ ಕೇಂದ್ರಗಳನ್ನ ಸಂಪರ್ಕಿಸಿ ಪಡ್ಕೋಬಹುದು. ಇದಲ್ಲದೆ ನಾನು ಹೇಳಿದ ಹಾಗೆ ಚಾಕಿ ತೋಟ ನಿರ್ವಹಣೆಗೆ ಈ ಚಾಕಿ ಕೇಂದ್ರಗಳು ಇವಾಗ ಬಹಳ ಜನಪ್ರಿಯವಾಗಿದೆ. ಮುಂಚೆ ಎಲ್ಲ ಮೊಟ್ಟೆ ತಂದು ರೈತರು ಚಾಕಿ ಮಾಡ್ಕೋತಾ ಇದ್ರು, ಈಗ ಎರಡನೇ ಹಂತದವರೆಗೆ ಅಥವಾ ಮೊದಲನೇ ಜ್ವರದವರೆಗೆ ಬೆಳೆದಂತಹ ಹುಳುಗಳನ್ನ ಕೆಲವು ಕಡೆ ತರ್ತಾರೆ. ಈ ಇಂತಹ ಚಾಕಿ ಹುಳುಗಳನ್ನ ಒದಗಿಸುವಂತಹ ಚಾಕಿ ಕೇಂದ್ರಗಳನ್ನ ಪ್ರಾರಂಭ ಮಾಡೋದಿಕ್ಕೆ ಅದಕ್ಕೂ ಸಹ ಇಲಾಖೆಯಿಂದ ಸೌಲಭ್ಯ ಇದೆ. ಇದಲ್ಲದೆ ಚಾಕಿ ತೋಟ ನಿರ್ವಹಣೆಗೆ ಚಾಕಿ ಸಾಕಾಣಿಕೆಗೆ ಏನು ಸಲಕರಣೆಗಳು ಬೇಕಾಗುತ್ತೆ ಅದಕ್ಕೂ ಕೂಡ ಸಹಾಯಧನವನ್ನ ಒದಗಿಸುವ ಕಾರ್ಯಕ್ರಮ ಇದೆ. ಅಂದ್ರೆ ಎಲ್ಲಾ ಸೌಲಭ್ಯಗಳಲ್ಲಿ ಮೂರನೇ ಒಂದು ಭಾಗದಷ್ಟು ಮಹಿಳೆಯರಿಗೆ ಮೀಸಲಾಗಿದ್ದಾವೆ. ಹೌದು, ಅಂದ್ರೆ ಇದರಲ್ಲಿ ಚಾಕಿ ಸಾಕಾಣಿಕೆ ಕೇಂದ್ರಗಳು ಕೂಡ ಸೇರಿದಾವೆ ಅಂತ ಹೇಳ್ಬೋದು. ಇನ್ನ ರೇಷ್ಮೆ ನೂಲು ಬಿಚ್ಚಾಣಿಕೆಯಲ್ಲೂ ಕೂಡ ಮಹಿಳೆ ಪಾತ್ರ ಹಿರಿದಾದದ್ದು ಅಂತ ತಾವು ಹೇಳಿದ್ರಿ, ಅವರ ಒಂದು ಪಾತ್ರದ ಬಗ್ಗೆ ಮತ್ತೆ ಇದಕ್ಕೆ ದೊರೆಯುವಂತ ಸೌಲಭ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರ? ರೇಷ್ಮೆ ನೂಲು ಬಿಚ್ಚಾಣಿಕೆ ಅಂದ್ರೆ ಈ ರೈತರು ಏನು ಗೂಡು ಬೆಳೆದಿರ್ತಾರೆ ಆ ಗೂಡುಗಳನ್ನ ಖರೀದಿಸಿ ಅವರು ರೇಷ್ಮೆ ನೂಲು ತೆಗಿತಾರೆ. ಅದರಿಂದ ಇದಕ್ಕೆ ಬೇರೆ ಬೇರೆ ಆದಂತಹ ಉಪಕರಣಗಳಿದೆ, ಅಂದ್ರೆ ಚರಕದಿಂದ ತೆಗಿತಾರೆ, ಕಾಟೇಜ್ ಫಿಲೇಚರ್ ಬೇಸಿನ್ ಉಪಯೋಗಿಸಿ ರೇಷ್ಮೆ ನೂಲು ತೆಗಿತಾರೆ. ಇತ್ತೀಚೆಗೆ ಸುಧಾರಿತವಾದಂತಹ ಮಲ್ಟಿ ಎಂಡ್ ರೀಲಿಂಗ್ ಯಂತ್ರಗಳು ಬಂದಿದೆ. ಅದಲ್ಲದೆ ಚೀನಾ ದೇಶದಿಂದ ಆಮದಾಗಿರುವಂತಹ ಸ್ವಯಂ ಚಾಲಿತ ರೀಲಿಂಗ್ ಯಂತ್ರ ಅಥವಾ ಆಟೋಮ್ಯಾಟಿಕ್ ರೀಲಿಂಗ್ ಮೆಷಿನ್ ಅಂತ ಏನ್ ಹೇಳ್ತೀವಿ, ಇದನ್ನು ಕೂಡ ರಾಜ್ಯದ ವಿವಿಧೆಡೆ ಸ್ಥಾಪನೆ ಮಾಡಿದ್ದಾರೆ ನಮ್ಮ ಉದ್ಯಮಿಗಳು. ಈ ರೀಲರ್ಗಳಲ್ಲಿ 5948 ರಾಜ್ಯದಲ್ಲಿ ಇದ್ದಾರೆ. ಇವರಲ್ಲಿ ಶೇಕಡ 18% ಅಂದ್ರೆ 1064 ರೀಲಿಂಗ್ ಘಟಕಗಳು ಮಹಿಳೆಯರ ಹೆಸರಿನಲ್ಲಿದೆ. 18% ಮಹಿಳೆಯರ ಹೆಸರಿನಲ್ಲೇ ಇದೆ. ಈ ಘಟಕಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಮಿಕರು ಸಹ ಮಹಿಳೆಯರೇ ಹೆಚ್ಚು. ರೇಷ್ಮೆ ನೂಲು ಬಿಚ್ಚಾಣಿಕೆಯನ್ನು ಉತ್ತೇಜಿಸೋದಕ್ಕೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಒಂದು ರೀಲಿಂಗ್ ಘಟಕಗಳ ಸ್ಥಾಪನೆಗೆ ನಾನು ಏನ್ ಹೇಳಿದೆ ಆಗ್ಲೇ, ಕಾಟೇಜ್ ಬೇಸಿನ್ನು, ಫಿಲೇಚರ್ ಬೇಸಿನ್ನು, ಮನಿ ಅಂಡ್ ರೀಲಿಂಗ್ ಘಟಕ ಸ್ಥಾಪನೆಗೆ, ಎಆರ್ಎಂಗೆ, ಇದಕ್ಕೆಲ್ಲ ಸಹಾಯಧನ ಸೌಲಭ್ಯ ಇದೆ. ಅದಲ್ಲದೆ ರೀಲಿಂಗ್ ಶೆಡ್ಗಳು ಬೇಕು ಈ ಯಂತ್ರೋಪಕರಣಗಳನ್ನ ಈಡುಗದಕ್ಕೆ. ಈ ರೀಲಿಂಗ್ ಶೆಡ್ಗಳ ನಿರ್ಮಾಣಕ್ಕೆ ಮತ್ತೆ ರೀಲಿಂಗ್ಗೆ ಅಗತ್ಯವಾದಂತಹ ಬಾಯ್ಲರ್ ಇರಬಹುದು, ಜನರೇಟರ್ ಇರಬಹುದು, ಮತ್ತೆ ನೀರು ಬಿಸಿ ಮಾಡೋದಕ್ಕೆ ಸೌರಶಕ್ತಿ ವಾಟರ್ ಹೀಟರ್ ಅಂತ ಉಪಯೋಗಿಸ್ತಾರೆ. ಇವುಗಳನ್ನ ಸಹ ಅಳವಡಿಸೋದಕ್ಕೆ ನಮ್ಮ ಇಲಾಖೆಯಿಂದ ಸಹಾಯಧನವನ್ನ ಕೊಡ್ತಾ ಇದೀವಿ. ಮಹಿಳೆಯರ ಹೆಸರಿನಲ್ಲಿ ರೀಲಿಂಗ್ ಘಟಕ ಹೊಂದಿರುವಂತವರು ಈ ಎಲ್ಲಾ ಯೋಜನೆಗಳ ಸೌಲಭ್ಯವನ್ನ ಪಡ್ಕೊಳ್ಬಹುದು. ರೀಲಿಂಗ್ ತಾಂತ್ರಿಕ ಸೇವಾ ಕೇಂದ್ರಗಳು ಅಂತಾನೆ ಪ್ರತ್ಯೇಕವಾಗಿ ಸ್ಥಾಪಿಸಿದೀವಿ, ಅವುಗಳ ಮೂಲಕ ಈ ಸೌಲಭ್ಯವನ್ನ ಪಡ್ಕೊಳ್ಬಹುದು. ಅಂದ್ರೆ ಈ ನೂಲು ಬಿಚ್ಚಾಣಿಕೆಯಲ್ಲಿ ಪಾಲ್ಗೊಳ್ಳುವಂತ ಮಹಿಳಾ ಕಾರ್ಮಿಕರಿಗೂ ಏನಾದರೂ ಸೌಲಭ್ಯಗಳಿದಾವೆ? ಮಹಿಳಾ ಕಾರ್ಮಿಕರಿಗೆ ಅಂತ ಅಂದ್ರೆ ಹಿಂದೆ ನಾವು ಒಂದು ಆರೋಗ್ಯ ವಿಮಾ ಯೋಜನೆ ಅಂತ ಜಾರಿಗೊಳಿಸಿದ್ವಿ. ಆ ಮಹಿಳಾ ಕಾರ್ಮಿಕರಿಗೆ ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಅವರ ಕುಟುಂಬಗಳಿಗೆ, ಅಂದ್ರೆ ಆಕೆಯನ್ನು ಸೇರಿದಂತೆ ಅವರ ಕುಟುಂಬದವರಿಗೆ, ಮಕ್ಕಳಿಗೆ, ಇವರಿಗೆ ಒಂದು ಆರೋಗ್ಯ ವಿಮಾ ಯೋಜನೆ. ಇತ್ತೀಚೆಗೆ ಅದಿಲ್ಲ, ಅಂದ್ರೆ ಈಗ ಸರ್ಕಾರದಿಂದ ಏನು ನಮ್ಮ ಆರೋಗ್ಯ ಇಲಾಖೆಯಿಂದ ಏನು ಅನುಷ್ಠಾನ ಮಾಡ್ತಾ ಇದ್ದಾರೆ ಆ ಆರೋಗ್ಯ ಯೋಜನೆ ಅಡಿಯಲ್ಲಿ ಅವರಿಗೆ ವಿಸ್ತರಿಸಿದೀವಿ. ಆ ಇದನ್ನ ಸೌಲಭ್ಯವನ್ನ ಪಡ್ಕೊಳ್ಬಹುದು. ಇನ್ನ ತರಬೇತಿ ಅನ್ನೋದು ಬಹಳ ಮುಖ್ಯ, ಅದು ರೇಷ್ಮೆ ಕೃಷಿ ಬಗ್ಗೆ ಆಗಬಹುದು ಅಥವಾ ನೂಲು ಬಿಚ್ಚಾಣಿಕೆಯ ಬಗ್ಗೆ ಆಗ್ಬೋದು ಅಥವಾ ಬೇರೆ ಬೇರೆ ಈ ಕರಕುಶಲ ವಸ್ತುಗಳ ತಕೆಯ ಬಗ್ಗೆ ಆದರೂ ಆಗ್ಬೋದು. ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ಮಹಿಳೆಯರಿಗೆ ತರಬೇತಿ ಕೊಡೋದಕ್ಕೆ ಏನಾದರೂ ವ್ಯವಸ್ಥೆ ಇದೆಯೇ? ನಿಮಗೆ ತಿಳಿದಿರೋ ಹಾಗೆ ತರಬೇತಿ ಅನ್ನೋದು ಬಹಳ ಮುಖ್ಯ. ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಪರಿಣತಿ ಹೊಂದಿದ್ರೂ ಸಹ ಆಗಿಂದಾಗೆ ಏನು ತಂತ್ರಜ್ಞಾನಗಳ ಅಭಿವೃದ್ಧಿ ಆಗ್ತಾ ಇರುತ್ತೆ ಅವುಗಳ ಬಗ್ಗೆ ಹೆಚ್ಚಿನ ಒಂದು ತರಬೇತಿ ಮತ್ತೆ ಜ್ಞಾನವನ್ನ ಪಡೆಯೋದು ಅತ್ಯಂತ ಅಗತ್ಯವಾಗಿದೆ. ಪುನರ್ಮನ್ನ ತರಬೇತಿಯನ್ನ ಸಹ ನಾವು ಕೊಡ್ತಾ ಇದೀವಿ, ಅಂದ್ರೆ ಇಲಾಖೆಯ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಸಹ ಇದು ಬೇಕಾಗುತ್ತೆ. ನಮ್ಮ ರೇಷ್ಮೆ ಕೃಷಿಕರಿಗೆ, ಬೆಳೆಗಾರರಿಗೆ ನಾವು ಒಂದು ರೇಷ್ಮೆ ಕೃಷಿ ತಂತ್ರಜ್ಞಾನ ತರಬೇತಿ, ನೂತನ ಸುಧಾರಿತ ತಂತ್ರಜ್ಞಾನಗಳೇನಿದೆ ಅದರ ಬಗ್ಗೆ ತರಬೇತಿಯನ್ನ ಕೊಡ್ತೀವಿ. ರಾಜ್ಯದಲ್ಲಿ ನಮ್ಗೆ 6 ತರಬೇತಿ ಸಂಸ್ಥೆಗಳನ್ನ ಸ್ಥಾಪಿಸಿದೀವಿ ಈ ತರಬೇತಿಯನ್ನ ಕೊಡೋದಿಕ್ಕೋಸ್ಕರನೇ. ಇದರಲ್ಲಿ ಪ್ರತ್ಯೇಕವಾದಂತಹ ಒಂದು ವಸತಿ ಸೌಲಭ್ಯವನ್ನು ಸಹ ಕಲ್ಪಿಸಿದ್ವಿ. ಪುರುಷರಿಗೆ ಬೇರೆ, ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ಹಾಸ್ಟೆಲ್ಗಳಿರುತ್ತೆ, ಇಲ್ಲಿ ಆ ತರಬೇತಿಗನ್ನ ಅವರು ತಗೊಳ್ಬಹುದು. ಇದಲ್ಲದೆ ಕರಕುಶಲ ತರಬೇತಿ ಅಂತ ನಾವು ಆಗ್ಲೇ ಹೇಳಿದೆ, ಅದು ಈ ಚಿಟ್ಟೆ ಕೊರೆದ ಗೂಡುಗಳು ಅಂದ್ರೆ ನಮ್ಮ ಬಿತ್ತನೆ ಕೋಟಿಗಳಲ್ಲಿ ಮೊಟ್ಟೆ ತಯಾರಿಕೆಗೆ ಉಪಯೋಗಿಸಿದಂತಹ ಗೂಡುಗಳು ಅವು ನೂಲು ಬಿಚ್ಚಾಣಿಕೆಗೆ ಅರ್ಹವಾಗಿರಲ್ಲ, ಯಾಕೆಂದ್ರೆ ಅದು ಚಿಟ್ಟೆ ಅದನ್ನ ಕೊರಕೊಂಡು ಆಚೆ ಬಂದಿರುತ್ತೆ, ಚಿಟ್ಟೆಯನ್ನ ಅದರಿಂದ ಬೇರ್ಪಡಿಸಿರ್ತೀವಿ. ಹಾಗಾಗಿ ಅದರಿಂದ ಉದ್ದವಾದ ನೂಲನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಈ ರೇಷ್ಮೆ ಗೂಡುಗಳನ್ನು ಉಪಯೋಗಿಸಿಕೊಂಡು ಮಹಿಳೆಯರು ಅನೇಕ ತರಹದ ಕರಕುಶಲ ವಸ್ತುಗಳನ್ನ ತಯಾರಿಸ್ತಾರೆ. ಉದಾಹರಣೆಗೆ ರೇಷ್ಮೆ ಗೂಡಿನ ಹಾರಗಳು ನಿಮ್ಗೆಲ್ಲ ಗೊತ್ತೇ ಇದೆ, ಗ್ರೀಟಿಂಗ್ ಕಾರ್ಡ್ ಅಥವಾ ಶುಭಾಶಯ ಪತ್ರಗಳಂತ ಹೇಳ್ತೀವಿ, ಅದು ಗೊಂಬೆಗಳು ಮತ್ತೆ ಗೋಡೆಗಳಿಗೆ ಹಾಕುವಂತಹ ಅಲಂಕಾರಿಕ ವಸ್ತುಗಳು ಇದೆಲ್ಲವನ್ನು ಸಹ ತಯಾರಿಸ್ತಾರೆ ಮಹಿಳೆಯರು. ಈ ಚಿಟ್ಟೆ ಕೊರೆದ ಗೂಡು ಇದನ್ನ ಹೇಗೆ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಸಂಸ್ಥೆಗಳಲ್ಲಿ, 6 ತರಬೇತಿ ಸಂಸ್ಥೆಗಳಲ್ಲಿ ಅದರ ಜೊತೆಗೆ ತಲಗಟ್ಟುಪುರದಲ್ಲಿರುವಂತಹ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇದೆಯಲ್ಲ ಅದರಲ್ಲಿ ಸಹ ಮಹಿಳೆಯರಿಗೆ ತರಬೇತಿ ಕೊಡ್ತಾ ಇದ್ದೀವಿ. ಈ ತರಬೇತಿ ಪಡೆದ ಮಹಿಳೆಯರು ಕರಕುಶಲ ವಸ್ತುಗಳನ್ನು ತಯಾರಿಸೋದಿಕ್ಕೆ ಚಿಟ್ಟೆ ಕೊರೆದ ಗೂಡುಗಳಿಗೆ 90% ರಿಯಾಯಿತಿ ದರದಲ್ಲಿ ಒದಗಿಸ್ತಾ ಇದೀವಿ ಕಚ್ಚಾ ಸಾಮಗ್ರಿಯನ್ನು. ಹೌದು ಹೌದು, ಇದನ್ನು ಸಹ ಮಾಡುವಂತ ಒಂದು ಕಾರ್ಯಕ್ರಮ ಇದೆ ಇಲಾಖೆಯಿಂದ. ಮತ್ತೆ ಗ್ರಾಮ ಮಟ್ಟದಲ್ಲಿ ಏನಾದರೂ ತರಬೇತಿಗಳನ್ನು ಏರ್ಪಡಿಸ್ತೀರಾ ಮಹಿಳಾ ರೇಷ್ಮೆ ಕೃಷಿಕರಿಗೆ? ಹೌದು, ಈಗ ಮಹಿಳೆಯರು ತರಬೇತಿ ಸಂಸ್ಥೆಗಳಿಗೆ ಬಂದು ಇದು ದೂರದಲ್ಲಿ ಪ್ರದೇಶದಲ್ಲಿ ಉಳ್ಕೊಂಡು ತರಬೇತಿ ಪಡೆಯೋದು ಕಷ್ಟ ಇರುವಾಗ ನಾವೇನ್ ಮಾಡ್ತೀವಿ, ಅವರಿರುವಂತಹ ಜಾಗಗಳಿಗೆ ಹೋಗಿ ಗ್ರಾಮ ಮಟ್ಟದಲ್ಲಿ ನಮ್ಮ ಕ್ಲಸ್ಟರ್ಗಳೇನಿದೆ ಅಲ್ಲಿ ಸಹ ತರಬೇತಿಯನ್ನ ಕೊಡ್ತಾ ಇದ್ದೀವಿ. ದ್ವಿತಳಿ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾ ಇದ್ದೀವಿ. ಇದನ್ನ ರೈತರಿಂದ ರೈತರಿಗೆ ತರಬೇತಿ ಅದನ್ನು ಸಹ ಮಾಡ್ತಾ ಇದ್ದೀವಿ. ಹೌದು, ವಿಜ್ಞಾನಿಗಳ ಮೂಲಕ ಸಂವಾದಗಳನ್ನ ನಡೆಸ್ತಾ ಇದೀವಿ. ಯಾರು ಚೆನ್ನಾಗಿ ಬೆಳೆದಿರ್ತಾರೆ ಮಾದರಿಯಾಗಿರ್ತಾರೆ ಅಂತವ್ರನ್ನ ಕರೆದು ಅಂದ್ರೆ ರೈತರೇ ರೈತರಿಗೆ ಹೇಳಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಈ ರೀತಿ ರೈತರಿಂದ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನ ಸಹ ನಾವು ಆಯೋಜಿಸ್ತಾ ಇದೀವಿ. ಮತ್ತೆ ಸ್ವಸಹಾಯ ಗುಂಪುಗಳಿಗೂ ತರಬೇತಿ ಕೊಡ್ತೀರಾ? ಕೊಡ್ತೀವಿ. ಹೌದು, ಸ್ವಸಹಾಯ ಗುಂಪುಗಳ ಮೂಲಕನೂ ಈ ರೇಷ್ಮೆ ಕೃಷಿ ಚಟುವಟಿಕೆಗಳು ಏನಿದೆ ನಾನು ಆಗ್ಲೇ ವಿವರಿಸಿದೆ ಅದನ್ನೆಲ್ಲ ಕೈಗೊಳ್ಳೋದಿಕ್ಕೆ ಅವ್ರಿಗೂ ಸಹ ಉತ್ತೇಜನ ಕೊಡ್ತಾ ಇದೀವಿ. ಅವರು ಸಹ ಈ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದು. ಅಂದ್ರೆ ಈಗ ಸಾಕಷ್ಟು ಜನ ರೈತ ಮಹಿಳೆಯರು ಈ ರೇಷ್ಮೆ ಕೃಷಿಯಲ್ಲಿ ತೊಡಗಿ ಉತ್ತಮವಾದಂತ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಅವರ ಒಂದು ಸಾಧನೆಯನ್ನ ಗುರುತಿಸುವಂತ ಒಂದು ಕೆಲಸ ಇಲಾಖೆಯಿಂದ ಆಗ್ತಾ ಇದೆಯೇ? ಖಂಡಿತ, ಏಕೆಂದ್ರೆ ಯಾರಿಗೆ ಆಗ್ಲಿ ಒಂದು ಪ್ರೋತ್ಸಾಹ ನೀಡುವುದು ತುಂಬಾ ಮುಖ್ಯ. ಒಂದು ಬೆನ್ನು ತಟ್ಟುವ ಕಾರ್ಯಕ್ರಮ ಅಂತ ನಾವೇನ್ ಹೇಳ್ತೀವಿ, ಯಾರು ಹೆಚ್ಚಿನ ಸಾಧನೆ ಮಾಡಿರ್ತಾರೆ, ಹೆಚ್ಚಿನ ಗೂಡು ಬೆಳೆದಂತಹ ಅವರಿರಬಹುದು, ಉತ್ತಮವಾದ ರೇಷ್ಮೆ ನೂಲನ್ನ ಉತ್ಪಾದನೆ ಮಾಡಿದಂತಹ ಮಹಿಳಾ ರೀಲರ್ಗಳಿರಬಹುದು, ಇಂಥವ್ರಿಗೆ ಎಲ್ಲರಿಗೂ ಸಹ ಇಲಾಖೆ ಪ್ರಶಸ್ತಿ ನೀಡುವ ಒಂದನ್ನ ಪ್ರತಿ ವರ್ಷ ಹಮ್ಮಿಕೊಂಡು ಬಂದಿದೆ. ಈ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಮಹಿಳಾ ಬೆಳೆಗಾರರಿಗೆ, ಮಹಿಳಾ ನೂಲು ಬಿಚ್ಚಾಣಿಕೆದಾರರಿಗೆ ಗುರುತಿಸಿ ಅವರು ಯಾರು ಚೆನ್ನಾಗಿ ಇದನ್ನ ಸಾಧನೆ ಮಾಡಿರ್ತಾರೆ ಅಂತವರಿಗೆ ನಾವು ಪ್ರಶಸ್ತಿಗಳನ್ನ ಹಾಕ್ತಾ ಇದೀವಿ. ಈ ಎಲ್ಲಾ ಏನು ಕಾರ್ಯಕ್ರಮಗಳನ್ನ ನಾನು ಹೇಳಿದೆ, ಇದನ್ನ ನಮ್ಮ ಮಹಿಳೆಯರು ಸಂಘ ಸಂಸ್ಥೆಗಳು ಉಪಯೋಗಿಸ್ಕೊಂಡು ಹೆಚ್ಚಿನ ಒಂದು ಇದರಲ್ಲಿ ರೇಷ್ಮೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ನಮ್ಮ ರಾಜ್ಯದಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಇನ್ನೂ ಹೆಚ್ಚಾಗಿ ಆಗ್ಲಿ ಅನ್ನೋ ತರ ಪ್ರಯತ್ನ ಪಡಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕೊಳ್ತೀನಿ. ತುಂಬಾ ಸಂತೋಷ ಸಂಧ್ಯಾ ಅವರೇ. ತಾವು ಇದುವರೆಗೂ ಈ ರೇಷ್ಮೆ ಕೃಷಿನಲ್ಲಿ ಮಹಿಳೆಯರ ಪಾತ್ರ ಮತ್ತೆ ರೇಷ್ಮೆ ಇಲಾಖೆ ಈ ಮಹಿಳೆಯರಿಗಾಗಿ ಅನುಷ್ಠಾನ ಮಾಡ್ತಾ ಇರುವಂಥ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡ್ತಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ರೇಷ್ಮೆ ಕೃಷಿ ಉಪನಿರ್ದೇಶಕರಾದ ಎಂಎನ್ ಸಂಧ್ಯಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಏನ್ರಪ್ಪ ನೀವೆಲ್ಲ ಎಬಿಆರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್, ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ, ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಒಂದು ಜನಪದ ಗೀತೆ. ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಅಲ್ಲವನಿಲ್ಲವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಅನ್ನದಾನಿ ಸಿದ್ಧ ಎಲ್ಲವನೋ ಒಳ್ಳೆ ಆದಿ ಚುಂಚನಗಿರಿ ಎಲ್ಲವನೋ. ಅನ್ನದಾನಿ ಸಿದ್ಧ ಎಲ್ಲವನೋ ಒಳ್ಳೆ ಆದಿ ಚುಂಚನಗಿರಿ ಎಲ್ಲವನೋ. ಅರೆ ಮೇಲೆ ಅನ್ನದಾನಿ ಎಲ್ಲವನೋ ಒಳ್ಳೆ ಗಿರಿ ಮೇಲೆ ಬೈರುವ ಎಲ್ಲವನೋ. ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಅಲ್ಲವನಿಲ್ಲವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ. ಓಡುಗಲ್ಲಿನ ಒಡೆಯ ಎಲ್ಲವನೋ ಕಂಡ್ಗ ಈ ಭೂತಿ ಧರಿಸೋನು ಎಲ್ಲವನೋ. ಕೊಡುಗಲ್ಲಿನ ಬಳಿಯ ಎಲ್ಲವನೋ ಕಣ್ಗ ವಿಭೂತಿ ಧರಿಸೋನು ಎಲ್ಲವನೋ. ಮೂರು ಚೂಲದ ಬಡಿಯ ಎಲ್ಲವನೋ ಚೇಣೂರ ಕಂಬದಯ್ಯ ಎಲ್ಲವನೋ ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ ಅಲ್ಲಾವನಿಲ್ಲಾವನೆಲ್ಲಾವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ ಎಲ್ಲವನೋ ಶಿವನೆಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ ಮುರುಘಾ ಮಲ್ಲಿಗೆ ಜಾಜಿ ಎಲ್ಲವನೋ ಒಳ್ಳೆ ನವಿಲು ಗರಿ ತಂತೆ ಎಲ್ಲವನೋ ಮುರುಘಾ ಮಲ್ಲಿಗೆ ಜಾಜಿ ಎಲ್ಲವನೋ ಒಳ್ಳೆ ನವಿಲು ಗರಿ ಕಂತೆ ಎಲ್ಲವನೋ ಮುಕ್ಕಣ್ಣ ಮೂರ್ತಿ ಎಲ್ಲವನೋ ಒಳ್ಳೆ ಸರ್ಪಾಭೂಷಣ ಶಿವನೆಲ್ಲವನೋ. ಜನಪದ ಗೀತೆಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:30 ರಸವಾರ್ತೆ ಕೇಳಲಿದ್ದೀರಿ. 6:50 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಯೋಗದಲ್ಲಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 7:45 ಕನ್ನಡಕ್ಕಾಗಿ ದುಡಿದ ಗಳಗನಾಥರು ಎಂಎಂ ಪುರದನ ಗೌಡರ್ ಅವರಿಂದ ಭಾಷಣ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 9:05 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಕಥೆಗಾರ ಅನುವಾದಕ ಡಾ ಕೇಶವ ಮಳಗಿ. ಕಾರ್ಯಕ್ರಮ ವಿನ್ಯಾಸ ಡಾ ನಿರ್ಮಲಾ ಸಿ ಎಲಿಗಾರ್. ಪ್ರಸ್ತುತಿ ಮತ್ತು ನಿರ್ಮಾಣ ಎಚ್ಕೆ ಸುಬ್ಬಯ್ಯ. 10:05 ನಾಟಕ ಅತ್ತಿಮಬ್ಬೆ ರಚನೆ ಎಸ್ಆರ್ ಮಳಗಿ, ನಿರ್ದೇಶನ ಡಾ ಬಿಎಸ್ ಸ್ವಾಮಿ. 10:35 ತೂಗುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಏನ್ರಪ್ಪ ನೀವೆಲ್ಲ ಎಬಿ ಎಆರ್ಕೆ ಕಾರ್ಡ್ ಮಾಡಿಸಿದ್ದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್, ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಹಚ್ಚಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳು ಹಚ್ಚಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿ ಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ